ಒಂದಷ್ಟು ಜಮೀನಿನಲ್ಲಿ ಕೃಷಿಯನ್ನ ಮಾಡ್ತಾರೆ. ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಯೋಗಗಳನ್ನು ಕೂಡ ಮಾಡ್ತಾರೆ. ಪ್ರಯೋಗ ಅಂತ ಹೇಳಿದ್ರೆ ಬಹಳ ದೊಡ್ಡ ದೊಡ್ಡ ಪ್ರಯೋಗ ಏನಲ್ಲ, ತಾವು ಬೆಳೆದಂತಹ ಕೃಷಿ ಉತ್ಪನ್ನಗಳು ಏನಿರುತ್ತೋ ಅದರ ಮೌಲ್ಯವರ್ಧನೆಯನ್ನ ಹೇಗೆ ಮಾಡ್ತಕ್ಕಂಥದ್ದು, ಶೇಖರಣೆಯನ್ನ ಹೇಗೆ ಮಾಡ್ತಕ್ಕಂಥದ್ದು, ಅದರ ಸಂಸ್ಕರಣೆಯನ್ನ ಹೇಗೆ ಮಾಡ್ತಕ್ಕಂಥದ್ದು ಅನ್ನುವಂತಹ ಅನೇಕ ಪ್ರಯೋಗಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಈ ಹಿಂದೆಯೂ ಕೂಡ ನಾವು ಬೂದಿಗೆ ಸಂಬಂಧಪಟ್ಟ ಹಾಗೆ ಕೃಷಿಯಲ್ಲಿ ಬೂದಿಯನ್ನ ಹೇಗೆ ಸದ್ಬಳಕೆಯನ್ನ ಮಾಡಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ವಿ. ಇತ್ತೀಚೆಗೆ ಅವರು ತಾವು ಬೆಳೆದೇ ಇರತಕ್ಕಂತಹ ಬಾಳೆಕಾಯಿ ಏನಿದೆಯೋ ಆ ಬಾಳೆಕಾಯಿಯ ಮೌಲ್ಯವರ್ಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕರೋನಾ ಸಂದರ್ಭದಲ್ಲಿ ಏನು ಲಾಕ್ಡೌನ್ ಆಯಿತೋ ಆ ಸಂದರ್ಭದಲ್ಲಿ ಅನೇಕ ಕೃಷಿ ಉತ್ಪನ್ನಗಳನ್ನ ನಮ್ಮ ಕೃಷಿಕರು ಮಾರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅನೇಕ ಕೃಷಿ ಉತ್ಪನ್ನವನ್ನ ಮಣ್ಣಿನ ಪಾಲು ಮಾಡಲಾಯಿತು, ರಸ್ತೆಗಳಲ್ಲಿ ಸುರಿಯಲಾಯಿತು ಅಥವಾ ಮಾರುಕಟ್ಟೆಯಲ್ಲಿ ಸುರಿಯಲಾಯಿತು. ಇನ್ನೂ ಕೆಲವು ಪದಾರ್ಥಗಳನ್ನ ಕಟಾವನ್ನು ಕೂಡ ಮಾಡಲಿಕ್ಕೆ ಆಗದಂತಹ ಪರಿಸ್ಥಿತಿ ನಮ್ಮ ರೈತರನ್ನ ಬಾಧಿಸ್ತು. ಇಂತಹ ಸಂದರ್ಭದಲ್ಲಿ ಹೇಗೆ ತಾವು ಬೆಳೆದಿರತಕ್ಕಂತಹ ಉತ್ಪನ್ನಗಳನ್ನ ಹೇಗೆ ಸದ್ಬಳಕೆಯನ್ನ ಮಾಡಬಹುದು, ಮೌಲ್ಯವರ್ಧನೆಯನ್ನ ಮಾಡಿ ಹೆಚ್ಚು ದಿವಸಗಳ ಕಾಲ ಇಟ್ಟು ಅದನ್ನ ಹೇಗೆ ಮಾರಾಟವನ್ನ ಮಾಡಬಹುದು ಅನ್ನುವಂತಹ ಪ್ರಯೋಗಗಳನ್ನ ಅವರು ಮಾಡಿಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಬಾಳೆಕಾಯಿಯಲ್ಲಿ ಬೇರೆ ಬೇರೆ ತರಹದ ಪದಾರ್ಥಗಳನ್ನ ಅವರು ಮೌಲ್ಯವರ್ಧನೆಯನ್ನ ಮಾಡ್ತಾ ಇರತಕ್ಕಂಥದ್ದು, ಬಾಳೆಕಾಯಿಯ ಉತ್ಪನ್ನಗಳನ್ನ ಏನೆಲ್ಲ ಮಾಡಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಅದರಿಂದ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಈಗ ಹೇಮಾ ಅನಂತ್ ಅವರಿಂದನೇ ನಾವು ತಿಳಿದುಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಾಳೆಕಾಯಿಯ ಬಗ್ಗೆ ಹೆಚ್ಚಿಗೆ ಇತ್ತೀಚೆಗೆ ನೀವು ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾ ಇರತಕ್ಕಂಥದ್ದು, ಎಷ್ಟು ಪ್ರದೇಶದಲ್ಲಿ ಬಾಳೆಯನ್ನ ಬೆಳೀತಾ ಇದ್ದೀರಿ? ನಂದು ಓವರಾಲ್ ಮಿಶ್ರ ಬೆಳೆ, ಬರೀ ಬಾಳೆ ಅಂತಾನೆ ಇರೋದು 2 ಎಕರೆ, ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಎಲ್ಲಾ ಕಡೆನೂ ಬಾಳೆ ಇದೆ. ನಂದು ಒಂದೊಂದು ಎಕರೆಲ್ಲೋ ಒಂದು 50-100 ಗಿಡಗಳು ಆತರ ಇದ್ದೇ ಇದೆ. ಅದು ನಾನು ತುಂಬಾ ವರ್ಷದಿಂದ ಹಾಕೊಂಡು ಬಂದಿದ್ದು, 25 ವರ್ಷದಿಂದನೂ ಯಾವಾಗ್ಲೂ ನಾನು ಬಾಳೆನ ತೆಗ್ದೇ ಇಲ್ಲ, ಆ ಬಡ್ಡೆಗಳೇ ಉಳಿದಿದೆ. ಅದನ್ನ ಮತ್ತೆ ಮತ್ತೆ ಜಾಗ ಇರುವಾಗ ಖಾಲಿ ಜಾಗದಲ್ಲಿ ಅದನ್ನ ಹೆಚ್ಚಿಸ್ಕೊಳ್ತಾನೆ ಬರ್ತಾ ಇದ್ದೀನಿ. ಯಾವ್ಯಾವ ಬೆಳೆಯಲ್ಲಿ ಬಾಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳ್ಕೊಳ್ತಾ ಇದ್ದೀರಿ? ಬಾಳೆ ಈಗ ನಂದು ಮೇನ್ ಆಗಿ ತೆಂಗಿದೆ, ತೆಂಗಲ್ಲಿ ಹಾಕಿದ್ದೀನಿ, ಮತ್ತೆ ಬಾರ್ಡರ್ ಆಗಿ ಎಲ್ಲಾ ಕಡೆನೂ ಹಾಕೊಂಡಿದ್ದೀನಿ. ಈಗ ಏನು ಕಾಲುವೆ ಬರುತ್ತೆ, ಬಂಡ್ ಕಟ್ತೀವಿ ಸೈಡಲ್ಲಿ, ಮೇನ್ ಆಗಿ ಹೊಲದ ಒಳಗಡೆ ಹಾಕಿದ್ರೆ ಬೇರೆ ಬೆಳೆ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ತೊಂದರೆ ಆಗುತ್ತೆ ಅಂತ, ಅದಕ್ಕೂ ಜಮೀನ್ ಬೇಕು ಅಂತ ಇಟ್ಕೊಂಡು. ಆದ್ರೆ ಬೊಡ್ಡೆ ತೆಗ್ದಿದ್ದನ್ನ 1 ಎಕರೆ ಇದ್ದಿದ್ರೆ ಅದ್ 4 ಭಾಗ ಮಾಡ್ಕೊಂಡು ಕಾಲುವೆಗಳಲ್ಲಿ ಸುತ್ತ ಎಲ್ಲ ಹಾಕೊಂಡಿದ್ದೀನಿ. ಎಲ್ಲಾ ಕಡೆನೂ ಬಾಳೆ ಇದೆ. ಬಾಳೆ ಅಂತ ಬೆಳೆಯನ್ನ ಕೆಲವು ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ನೆರಳಿಗೆ ಇರಲಿ ಅಂತ ಹೇಳಿ ಬೆಳೆದ್ಕೊಳ್ತಾರೆ. ಉದಾಹರಣೆಗೆ ಕಾಫಿ, ಏಲಕ್ಕಿ ಅಂತ ಕಡೆ ಎಲ್ಲ ಬೆಳ್ಕೊಳ್ಳ ಅಂತದ್ದು. ಸಾಮಾನ್ಯವಾಗಿ ರೈತರಲ್ಲಿ ಒಂದು ನಂಬಿಕೆ ಇದೆ, ಬಾಳೆ ಇತ್ತು ಅಂತ ಅಂದ್ರೆ ಹೆಚ್ಚು ನೆರಳಾಗುತ್ತೆ, ಬೇರೆ ಬೆಳೆ ಬರೋದಿಲ್ಲ ಅನ್ನುವ ಕಾರಣಕ್ಕೆ ತುಂಬಾ ಜನ ಅದನ್ನ ಬೆಳೆಯುವಂತದನ್ನ ಅಂತ ಅಂದ್ರೆ ಅಲ್ಲಲ್ಲಿ ಬೆಳೆಯುವಂತದನ್ನ ಒಂದಷ್ಟು ನಿರ್ಬಂಧಿಸ್ತಾರೆ. ನಿಮ್ಗೇನು ತೊಂದರೆ ಆಗಿಲ್ವಾ ಅದರಲ್ಲಿ? ಇಲ್ಲ, ಆತರ ಏನು ತೊಂದರೆ ಆಗಿಲ್ಲ. ಆತರ ಹೆಚ್ಚಿಗೆ ಇದ್ರೆ ಒಂದೊಂದ್ ಸಾರಿ ಮೇವುಗಳಿಗೆ ಅಭಾವ ಬಂದಾಗ ಕೂಡ ನಾನು ಅದನ್ನ ತೆಗೆದಾಕಿದ್ದುಂಟು. ಈಗ ದನಕರುಗಳಿಗೆ ಮೇವಿರೋದಿಲ್ಲ, ಈಗ ಲಾಸ್ಟ್ ಇಯರ್ ಎಲ್ಲ ಅದೇ ತರ ಆಯ್ತು. ಅವಾಗ ಹೆಚ್ಚಿಗೆ ಅಲ್ಲ, ಸ್ವಲ್ಪ ಮಟ್ಟಿಗೆ ಗರಿ ಸ್ವಲ್ಪ ಬೇರೆ ಮೇವಿನ ಜೊತೆ ಇದನ್ನ ಮಿಕ್ಸ್ ಮಾಡಿ ಹಾಕ್ತೇನೆ. ಮತ್ತೆ ಅದ್ರದ್ದು ತುಂಬಾ ಉಪಯೋಗ ಇದೆ, ಬಾಳೆಯಿಂದ ಅದ್ರ ಒಳಗಡೆ ದಿಂಡ ಸ್ವಲ್ಪ ಗೊನೆ ಹೊರಟ್ರು ಸಾಕು, ಗೊನೆ ವೇಸ್ಟ್ ಆದ್ರೂ ಅದ್ರ ಒಳಗಡೆ ಇರೋ ದಿಂಡಗಂತೂ 100 ರೂಪಾಯಿ ಆದಾಯನೇ ಇದೆ. ಒಳಗಡೆ ದಿಂಡು ಒಂದು ಅದ 5 ಅಡಿ ಇತ್ತು ಅಂತಂದ್ರೆ 5 ಪೀಸ್ ಆಯ್ತು ಅಂದ್ರೆ 20 ರೂಪಾಯಿ ಆತರ. ಸೊ ನಂಗ ಹಂಗಾಗಿ ಎಲ್ಲೂ ಬಾಳೆ ತೊಂದರೆ ಕೊಟ್ಟಿಲ್ಲ, ಅದನ್ನ ಉಳಿಸ್ತಿದ್ದೀನಿ. ಬಾಳೆ ದಿಂಡನ್ನು ಕೂಡ ಮಾರಾಟ ಮಾಡ್ತೀರಾ? ಹೌದು, ಬಾಳೆ ದಿಂಡನ್ನು ಮಾರಾಟ ಮಾಡ್ತೇನೆ. ಅಂತಂದ್ರೆ ಬಾಳೆ ಗೊನೆ ಕಡದಂತ ಸಂದರ್ಭದಲ್ಲಿ ತಕ್ಷಣ ಅದನ್ನ ತೆಗಿಬೇಕೋ ಹೇಗೆ? ತಕ್ಷಣ ತೆಗಿಬೇಕು, ಇಲ್ಲದಿದ್ರೆ ಈಗ ಒಂದು 15 ದಿವಸ ತಿಂಗಳು ಬಿಟ್ಟರು ನಡೆಯುತ್ತೆ. ಅಂದ್ರೆ ಈಗ ಒಂದೇ ಸಲ 10 ಬಾಳೆ ಕಡದ್ರೆ 10 ದಿಂಡು ಬರ್ತದೆ, ಆ ದಿಂಡು ಒಂದೇ ದಿವಸ ಮಾರಾಟ ಆಗಲ್ಲ, 10 ದಿವಸ ಮಾರಾಟ ಆಗುತ್ತೆ. ಆಗ ಒಂದೊಂದು ದಿವಸಕ್ಕೆ ಅದ್ರೊಳಗಡೆ ತುಂಬಾ ಕವರ್ ಇರುತ್ತೆ, ಮೇಲೆ ಒಂದು 15 ಸಿಪ್ಪೆವರೆಗೂ ಇರುತ್ತೆ. ನಾವು ಅದನ್ನ ಕಡದ್ಬಿಟ್ಟು ಒಂದು 3 ತೆಗೆದ್ಬಿಟ್ಟು ಬಾಕಿದ ಉಳ್ಕೊಂಡ್ರು ಅದಲ್ಲೇನೆ ಇನ್ನೂ ಬಲಿತಾ ಇರುತ್ತೆ, ಅದೇನು ಹಾಳಾಗೋದಿಲ್ಲ. ಅದ್ರ ಒಳಗಡೆಯಿಂದ ಎಲೆ ತರ ಮೂಡ್ತಾ ಇರುತ್ತೆ, ಹಾಳಾಗೋದಿಲ್ಲ. ಬಾಳೆ ದಿಂಡನ್ನು ಕೂಡ ಅನೇಕರು ಅದನ್ನ ಬಳಸ್ಲಿಕ್ಕೆ ಹೋಗೋದಿಲ್ಲ ಅಥವಾ ಅದನ್ನ ಮಾರಾಟ ಮಾಡ್ಲಿಕ್ಕೂ ಕೂಡ ಹೋಗಲ್ಲ. ಇಲ್ಲ, ಒಂದೊಂದು ಸಾರಿ ಏನಾಗುತ್ತೆ, ಬಾಳೆ ಕಾಯಿಗಿಂತ ಬಾಳೆ ದಿಂಡೆ ಹೆಚ್ಚಿಗೆ ಅಮೌಂಟ್ ಹೋಗಿದ್ದುಂಟು ನನ್ನಲ್ಲಿ. ಯಾಕೆಂತಂದ್ರೆ ದಿಂಡಿಗಷ್ಟು ವ್ಯಾಲ್ಯೂ ಇದೆ, ಅಷ್ಟು ನ್ಯೂಟ್ರಿಯೆಂಟ್ಸ್ ಇದೆ. ಮತ್ತೆ ಒಂದೊಂದ್ಸಲಿ ಗೊನೆ ಬಿದ್ದ್ಬಿಡುತ್ತೆ, ಸ್ವಲ್ಪ ಎಳೆ ಕಾಯಿಗೆ ಉಂಟ್ಕೊಂಡ್ ಬಿಡುತ್ತೆ ಅದು ಬಾಳೆ. ಆಗ ಕಾಯಿ ಬಳಕೆ ಆಗದೆ ಇದ್ರೂ ತಿಂಡಿ ಬಳಕೆ ಆಗುತ್ತೆ. ತಿಂಡಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇರೋದ್ರಿಂದ ಇತ್ತೀಚೆಗೆ ಅದರ ಬಗ್ಗೆ ಹೆಚ್ಚು ಒಂದು ಅವೇರ್ನೆಸ್ ಮೂಡ್ತಾ ಇದೆ, ಅದರ ಬಳಕೆಯನ್ನ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ಮಾರಾಟವನ್ನ ಮಾಡಿಕೊಳ್ಬಹುದು ರೈತರು. ಲಾಕ್ಡೌನ್ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆನ ಎದುರಿಸಿದ್ರಿ ನೀವು ಬಾಳೆಯಿಂದ? ಬಾಳೆ ಅದೇ ತುಂಬಾ ಹಾಕೊಂಡಿದ್ದೆ, ಅಂದ್ರೆ ಮಾರ್ಕೆಟಿಂಗು ಇರ್ಲಿಲ್ಲ, ತುಂಬಾ ಕಡೆ ಬಾಳೆ ಬಂತು, ಟ್ರಾನ್ಸ್ಪೋರ್ಟಿಂಗ್ ಇಲ್ಲ, ಮಾರ್ಕೆಟಿಂಗ್ ಇಲ್ಲ, ಏನ್ ಮಾಡೋದು ಅಂತೇಳಿ ಅದು ಗೊನೆ ಗೊನೆಲೆ ಹಣ್ಣಾಗ್ತಾ ಇತ್ತು. ಅವಾಗ ನಾನು ಏನಾದ್ರೂ ಟ್ರೈ ಮಾಡೋಣ ಅಂತ ಬಾಳೆ ಗೊನೆ ತಂದು ಹಲ್ವಾ ಮಾಡ್ತಾ ಇದ್ದೆ. ಅದು ಗೊನೆಲೆ ಹಣ್ಣಾಗಿರ್ತಾ ಇತ್ತು, ಒಂದೊಂದೇ ಆದ ಜಾಗರಿ ಇರ್ತಿತ್ತು, ಅದನ್ನ ತಂದು ಬಾಳೆ ಹಲ್ವಾ ಮಾಡ್ಕೊಳ್ತಾ ಇದ್ದೆ. ಅದೇ ಟೈಮಲ್ಲಿ ಅಡಕೆ ಪತ್ರಿಕೆ ಪಡ್ರಿಯವರು ಈ ತರ ಮಾಡಿದ್ದೀನಿ ಅಂತ ಹೇಳುವಾಗ, ಇದನ್ನೊಂದು ಟ್ರೈ ಮಾಡಿ ನೋಡಿ ಪೌಡರ್ ಮಾಡ್ಬೋದಲ್ಲ ಅಂತ. ಇಮಿಡಿಯೇಟ್ ಅವತ್ತೇನೆ ಬಾಳೆಗೊನೆ ಎಲ್ಲ ಮಳೆ ಸ್ವಲ್ಪ ಬಿದ್ದೋಗಿತ್ತು, ತಂದು ಎಲ್ಲ ಪೌಡರ್ ಮಾಡಿದೆ. ಅದು ಮೆಥಡ್ ಹೇಗೆ ಅಂತೇಳಿ ತಂದು ತಿಳ್ಕೊಂಡು ಪೌಡರ್ ಡ್ರೈ ಮಾಡಿಕೊಂಡೆ ಒಂದೇ ದಿವಸದಲ್ಲಿ. ನಂದು ವಜನ್ ಕೋಕೋನಟ್ ಆಯಿಲ್ ಯೂನಿಟ್ ಇದೆ, ಅದ್ರ ಮೇಲೆ ದೊಡ್ಡದಾಗಿದೆ ಜಾಗ, ಮಳೆಗಾಲ ಆದರೂ ಕೂಡ ನಾನು ಡ್ರೈ ಮಾಡ್ಬೋದಿತ್ತು. ಹಂಗಾಗಿ ಅದನ್ನ ಟ್ರೈ ಮಾಡಿದೆ. ಮಾಡ್ತಾ ಅದು ತುಂಬಾನೇ ಸುಲಭ ಅನ್ನಿಸ್ತು, ಮತ್ತೆ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಅನ್ನಿಸ್ತು ನನಗೆ. ಬಾಳೆಕಾಯಿ ಹುಡಿಯನ್ನ ಹೇಗೆ ಮಾಡುವಂತದ್ದು, ಮತ್ತೆ ಎಂತ ಗೊನೆಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು ಪುಡಿ ಮಾಡ್ಲಿಕ್ಕೆ? ಯಾವಾಗ್ಲೂ ಒಳ್ಳೆ ಗೊನೆ ಆಯ್ಕೆ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು, ಒಳ್ಳೆ ಉತ್ಪನ್ನ ಸಿಗುತ್ತೆ. ಬೈ ಚಾನ್ಸ್ ಆಗಿಲ್ಲ, ಆ ತರ ಆಗಿಲ್ಲ, ನಮಗೆ ಗೊನೆನೂ ಹೋಗ್ತಾ ಇದೆ ಒಳ್ಳೆ ಬೆಲೆಗೆ, ಮತ್ತೆ ಒಂದಷ್ಟು ಮಳೆಗಾಳಿಗೆ ಬೀಳೋದುಂಟು, ಬುಡ ಮೇಲಾಗೋದುಂಟು, ಅದರಲ್ಲೂ ಆಗುತ್ತೆ, ಅದರಲ್ಲೂ ಏನ್ ತೊಂದರೆ ಇಲ್ಲ. ತುಂಬಾ ಬಲ್ತು, ತುಂಬಾ ಚೆನ್ನಾಗಿ ಹಣ್ಣಿನ ಗೊನೆನೆ ರೇಟ್ ಇಲ್ಲ ಅನ್ನುವಾಗ ಅದನ್ನೇ ಬಳಸ್ಕೊಂಡ್ರೆ ಒಂದು 5 ಕೆಜಿಗೆ 1 ಕೆಜಿ ಸಿಗುತ್ತೆ. ಇಲ್ಲ ನಮಗೆ ಗೊನೆ ಬಿದ್ದಿದೆ, ಸ್ವಲ್ಪ ಎಳೆಕಾಯಿ ಇದೆ ಅಂದ್ರೆ ಅದು ಒಂದು 6-7 ಕೆಜಿಗೆ 1 ಕೆಜಿ ಸಿಗುತ್ತೆ, ಅದರಲ್ಲೂ ತಪ್ಪಿಲ್ಲ. ಬಟ್ ಯಾವಾಗ್ಲೂ ಬಲ್ತಿರೋದು ಬಂದಿರೋದನ್ನೇ ಕಡ್ದು ಯೂಸ್ ಮಾಡ್ಕೊಂಡ್ರು ರೇಟ್ ಇಲ್ಲದಲ್ಲೇ ಇರೋಂತ ಟೈಮಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಬಾಳೆಗೊನೆ ಬಂದಿದೆ ಅಂತ ಇಟ್ಕೊಳ್ಳಿ, ಅದನ್ನ ನಾವು ಕತ್ತರಿಸಿದ ಮೇಲೆ ಈ ಪುಡಿ ಮಾಡುವಂತಹ ಪ್ರೋಸೆಸ್ ಹೇಗಿರುತ್ತೆ ಅದನ್ನ ವಿವರವಾಗಿ ತಿಳಿಸಿ. ಅದು ಬಾಳೆಗೊನೆ ಬಲ್ತಿದ್ದನ್ನ ಕಟ್ ಮಾಡ್ಕೊಂಡು ಬಂದು ತಂದು ಬಾಳೆಕಾಯಿಗಳನ್ನ ಪ್ರತಿಯೊಂದನ್ನು ಬಿಡಿಸ್ಕೊಂಡು ಬಿಡ್ಬೇಕು, ಅದನ್ನ ಬಿಡಿಸಿ ನೀರ್ಗೆ ಹಾಕ್ಬೇಕು. ಅದರಲ್ಲಿ ಸ್ವಲ್ಪ ಗಮ್ ತರ ಅಂಟು ತರ ಇರುತ್ತೆ, ಕರೆ ತರ ಇರುತ್ತೆ, ಆ ನೀರಲ್ಲಿ ತೊಳಿಬೇಕು. ಇಲ್ಲ ಪೈಪ್ ಹಿಡಿದ್ಬಿಟ್ಟು ಚೆನ್ನಾಗಿ ಬಾಳೆಗೊನೆನ ತೊಳ್ಕೋಬೇಕು. ತೊಳೆದಾದ್ಮೇಲೆ ಕಾಯಿ ಬಿಡಿಸ್ತೀವಿ, ಬಿಡಿಸಾದ್ಮೇಲೆ ಹಿಂದೆ ಮತ್ತೆ ಮುಂದೆ ತೊಟ್ಟು ಇರುತ್ತಲ್ಲ ಅದನ್ನ ಎರಡನ್ನು ತೆಗಿಬೇಕು. ತೆಗೆದ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಮೇಲೆ ಸಿಪ್ಪೆ ತೆಗೆದ್ರೆ ಸಾಕು, ಏನ್ ತುಂಬಾನೇ ತೆಗಿಬೇಕು ಅಂತ ಏನಿಲ್ಲ, ಲೈಟ್ ಆಗಿ ತಕೊಂಡ್ರು ನಡೆಯುತ್ತೆ. ಪೂರ್ಣ ತೆಗಿಬೇಕು? ಇಲ್ಲ ಪೂರ್ಣ ಬೇಡ. ಅಲ್ಲ ನಾನು ಹೇಳೋದು ಈಗ ಒಂದು ರೌಂಡ್ ಇರುತ್ತೆ ಬಾಳೆಕಾಯಿ, ಅದ್ರ ಸುತ್ತಲೂ ತೆಗಿಬೇಕು ಅಥವಾ ಒಂದು ಭಾಗದಲ್ಲಿ ತೆಗೆದ್ರೆ ಸಾಕಾಗುತ್ತೆ? ಇಲ್ಲ ಯಾವ ಕಡೆನೂ ಆತರ ತೆಗೆಯೋದೇ ಬೇಕಿಲ್ಲ, ಸಿಪ್ಪೆನ ತುಂಬಾ ತೆಗೆಯೋದ್ ಬೇಕಿಲ್ಲ, ಹಿಂದೆ ಮುಂದೆ ತೆಗೆದ್ಬಿಟ್ಟು ಕಾಯಿ ಸಿಪ್ಪೆ ಸಮೇತ ಮಾಡಬಹುದು. ಇದು ಸಿಪ್ಪೆ ಸಮೇತ ಮಾಡಿದ್ರು ಅದ್ರ ವ್ಯಾಲ್ಯೂ ಇರುತ್ತೆ, ಸಿಪ್ಪೆದು ವ್ಯಾಲ್ಯೂ ಸೇರ್ಕೊಳ್ಳುತ್ತೆ ಅದಕ್ಕೆ ಹಣ್ಣಾದಾಗ, ಅದರಲ್ಲೂ ವ್ಯಾಲ್ಯೂಸ್ ಇದೆ ಸಿಪ್ಪೆಲ್ಲೂ, ಸಾಕಷ್ಟು ಪೋಷಕಾಂಶ ತುಂಬಾನೇ ಜಾಸ್ತಿ ಇದೆ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ಬಹುದು ಅದ್ರದ್ದು ಬಿಟ್ರೆ, ಮತ್ತೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಏನ್ ಚೇಂಜ್ ಆಗೋದಿಲ್ಲ. ಸೊ ಅದನ್ನ ತೆಗೆದ್ಬಿಟ್ಟು ಮತ್ತೆ ಹೆಚ್ಚಬೇಕು. ಇದು ಬಾಳೆಕಾಯಿ ಏನಾಗುತ್ತೆ, ಹೆಚ್ಚಿದಾಗ ಕಪ್ಪಾಗುತ್ತೆ, ಹಂಗಾಗಿ ಅದನ್ನ ಹೆಚ್ಚಿದಾಗ ಸ್ವಲ್ಪ ಸಾಲ್ಟ್ ವಾಟರ್, ಸ್ವಲ್ಪ ಸಾಲ್ಟ್ ಆ ನೀರು, ಇಲ್ಲ ಅಂದ್ರೆ ಹುಳಿ ಮಜ್ಜಿಗೆ ನೀರು, ಬಾಳೆಕಾಯಿನ ಅದ್ರೊಳಗಡೆಗೆ ಹಾಕ್ಬೇಕು ಸಿಪ್ಪೆ ಸುಲಿದ ಮೇಲೆ, ಮತ್ತೆ ತೆಗೆದ್ಬಿಟ್ಟು ಅದನ್ನ ಹೆಚ್ಚಿಬಿಟ್ಟು ಡ್ರೈ ಮಾಡ್ಕೊಳ್ಳೋದು. ಡ್ರೈಯರ್ ಇದ್ರೆ ಅಡಿಕೆ ತೋಟದವರು ತೋಟದವ್ರ ಕಡೆ ಎಲ್ಲ ಡ್ರೈಯರ್ ಇರುತ್ತೆ, ಡ್ರೈಯರ್ ಅಲ್ಲಿ ಮಾಡ್ಕೋಬಹುದು, ಒಂದು 4-5 hours ಆಗುತ್ತೆ. ಇಲ್ಲದಿದ್ರೆ ಬಿಸಿಲಿರೋಂತ ಟೈಮಲ್ಲಂತೂ ಬಿಸಿಲಲ್ಲೇ ಹಾಕಬಹುದು, ಒಂದು 3 ದಿವಸ ಒಳ್ಳೆ ಬಿಸಿಲಿದ್ರೆ 2-3 ದಿವಸ ಆಗುತ್ತೆ. ಒಳ್ಳೆ ಪಂಚೆ ಮೇಲೆ ಯಾವ್ದ್ರ ಮೇಲೆ ಆದ್ರೂ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ರೆ ಬೇಗ ಒಣಗುತ್ತೆ. ಅದನ್ನ ಚೆನ್ನಾಗಿ ಈಗ ಆಲೂಗಡ್ಡೆ ಎಲ್ಲ ಉಪ್ಪೇರಿ ಹಪ್ಪಳ ಎಲ್ಲ ಮಾಡಿ ಒಣಗಿಸಿಟ್ಕೊಳ್ತೀವಲ್ಲ, ಅದೇ ತರ ಇದನ್ನು ಪೂರ್ತಿ ಡ್ರೈ ಮಾಡಿ ಎತ್ತಿಟ್ಕೊಂಡ್ ಬಿಡ್ಬೋದು. ಎತ್ತಿಟ್ಕೊಂಡು ನಮಗ್ ಯಾವಾಗ ಬೇಕೋ ಅವಾಗ ಪೌಡರ್ ಮಾಡಿಸ್ಬೋದು. ಅದು ಬಾಳೆಕಾಯಿ ಹಾಗೆ ಇರುತ್ತೆ, 5 ಕೆಜಿ 1 ಕೆಜಿ ನಾವ್ ಏನ್ ಮಾಮೂಲಿ ಮಿಕ್ಸಿಯಲ್ಲಿ ಮಾಡ್ಕೋಬಹುದು. ಕ್ವಾಂಟಿಟಿ ಜಾಸ್ತಿ ಇದ್ದು ತುಂಬಾನೇ ಮಾಡ್ತಿದೀವಿ, ಒಂದು ಮಾರ್ಕೆಟಿಂಗು ಮಾಡ್ಬೇಕು ನಾವು ತುಂಬಾ ಇದೆ ಅನ್ಸಿದಾಗ ನಾವು ಮಿಲ್ಗೆ ತಗೊಂಡು ಹೋದ್ರು ಮಾಡ್ಕೊಡ್ತಾರೆ. ಎಲ್ಲಾ ಮಿಲ್ಗಳಲ್ಲಿ ಏನು ರಾಗಿ ಮತ್ತೆ ಗೋಧಿ ಎಲ್ಲ ಬಿಡಿಸ್ತೀವಿ ಅದೇ ಮಿಲ್ಗಳಲ್ಲಿ ಇದನ್ನ ತಗೊಂಡು ಹೋದ್ರು 1 ಕೆಜಿ 2 ಕೆಜಿನ ಮಾಡ್ಕೊಡ್ತಾರೆ. ಇಲ್ಲ ನಾವು ಮಾಡುವಾಗ್ಲೇನೆ ಬಾಳೆ ಪುಡಿ ಮಾಡುವಾಗ್ಲೇ ನಾನು ಅಕ್ಕಿ ಜೊತೆ ಬೆರೆಸ್ತೀನಿ, ಇಲ್ಲ ಗೋಧಿ ಹಿಟ್ ಜೊತೆ ಬೆರೆಸ್ಕೊಳ್ತೀನಿ ಅಂದಾಗ್ಲೂ 50-50 1/2 ಕೆಜಿ ಗೋಧಿ 1/2 ಕೆಜಿ ಬಾಳೆ ಪೌಡ್ರು ಮಾಡಿ ಮಿಕ್ಸ್ ಮಾಡ್ಕೊಂಡು ಅಲ್ಲೇನೆ ಮಾಡ್ಕೊಡ್ತಾರೆ, ಮಾಡಿಸ್ಕೊಂಡು ಬರ್ಬೋದು. ಈಗ ಅದನ್ನ ಹೆಚ್ಚುವಾಗ ನಾವು ಎಷ್ಟು ದಪ್ಪಕ್ಕೆ ಅದನ್ನ ಹೆಚ್ಚಬೇಕು? ಅದು ಮಳೆಗಾಲದಲ್ಲಿ ಸ್ವಲ್ಪ ತಿನ್ನಾಗೆ ಸ್ಲೈಸ್, ಈಗ ಚಿಪ್ಸ್ ಎಲ್ಲ ನೋಡಿರ್ತೀರಲ್ಲ ಅದೇ ತರ ಅಷ್ಟಕ್ಕೆ ಚಿಪ್ಸ್ ಅಲ್ಲೇ ಹೆಚ್ಚು ಕೈಯಲ್ಲಿ ಹೆಚ್ಚೋದಕ್ಕಿಂತ ಚಿಪ್ಸ್ ಮಣೆಯಲ್ಲೇ ಹೆಚ್ಚು ಬಿಡ್ಬೋದು. ಚಿಪ್ಸ್ ಮಣೆಯಲ್ಲಿ ಎಳಿತಾ ಹೋದ್ರೆ ಅದು ಕೈಯಲ್ಲಿ ಹೆಚ್ಚಿದಾಗ ಸೈಜ್ ವೇರಿಯೇಷನ್ ಆಗುತ್ತೆ, ಡ್ರೈ ಆಗುವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಹಂಗಾಗಿ ಬೆಸ್ಟ್ ಅಂದ್ರೆ ಚಿಪ್ಸ್ ಮಣೆ, ಅದೇ ಚಿಪ್ಸ್ ಇರ್ತೀವಲ್ಲ ಅದರಲ್ಲೇ ಎರೆದು ಬಿಟ್ರೆ ಎಲ್ಲ ಈಕ್ವಲ್ ಸೈಜ್ ಇರುತ್ತೆ, ಎಲ್ಲ ಈಕ್ವಲ್ ಆಗಿ ಒಣಗುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರನು ಕೂಡ ಡ್ರೈಯರ್ ಇರೋದಿಲ್ಲ, ಆ ಕಾರಣಕ್ಕಾಗಿ ಬಿಸಿಲಲ್ಲಿ ನಾವು ಒಣಗಿಸಿದ್ರೆ ಎಷ್ಟು ದಿವಸ ಒಣಗಿಸಬೇಕಾಗುತ್ತೆ? ಒಳ್ಳೆ ಬಿಸಿಲಲ್ಲಿ ಅಂದ್ರೆ ಮೂರ್ ದಿವಸಕ್ಕೆ ಬೇಗ ಒಣಗೋ, ಎರಡು ದಿವಸ ಮೂರು ದಿವಸ ಫಸ್ಟ್ ಏನೇನೆ ಅದು ಪುಡಿ ಪುಡಿ ಹಂಗೆ ಆದ್ರೂ ಅದ್ರ ಮಾಯಿಶ್ಚರ್ ಹೋಗೋಕೆ ಒಂದು 3 ಡೇಸ್ ಬೇಕು. ಫುಲ್ 3 ಡೇಸ್ ಒಣಗಿಸಿದ್ರೆ ಸಾಕು, ಎತ್ತಿಟ್ಕೋಬಹುದು. ಇದರಲ್ಲಿ ಡ್ರೈಯರ್ ಇತ್ತು ಅಂತ ಹೇಳಿದ್ರೆ ಬೇಗ ಒಣಗುತ್ತೆ, ಬೇಗ ಒಣಗುತ್ತೆ. ಡ್ರೈಯರ್ ಇದ್ರೆ ಈಗ ಏಲಕ್ಕಿ ಅಡಿಕೆ ಅವ್ರ ತೋಟ ಮತ್ತೆ ಕಾಯಿ ಒಣಗಿಸೋಕೆಲ್ಲ ಇರುತ್ತಲ್ಲ, ಅದು ಸೋಲಾರ್ ಡ್ರೈಯರ್ಸ್ ಇರುತ್ತೆ, ಆ ತರನು ಬಳಸ್ಕೊಂಡು ಒಣಸ್ಕೋಬಹುದು. ಈಗ ಅವತ್ತು ಡ್ರೈ ಮಾಡಿದ್ದನ್ನ ಅವತ್ತೇ ಪುಡಿ ಮಾಡಬಹುದು? ಮಾಡಬಹುದು, ಮಾಡಬಹುದು ಅಂದ್ರೆ ಈಗ ಒಂದು 4-5 hours ಚೆನ್ನಾಗಿ ಡ್ರೈ ಆಗುತ್ತೆ, ನಮ್ಮ ಡ್ರೈಯರ್ ಎಲ್ಲ ಆಗ್ಬಿಡುತ್ತೆ. ಅವತ್ತು ಬೆಳಿಗ್ಗೆ ಹೆಚ್ಚಾಕಿದ್ರೆ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಆಗಿರುತ್ತೆ. ಅದನ್ನ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿಕೊಂಡು ತಗೊಂಡೋದ್ರೆ ಕೈಯಲ್ಲೇನೆ ಹೆಂಗಂದ್ರೆ ಬಾಳೆಹಣ್ಣು ಮೆತ್ತಗೆ ಪುಡಿ ಆಗ್ಬಿಡುತ್ತೆ, ಅದನ್ನ ಮಿಲ್ಲೆಲ್ಲ ಹಾಕೊಟ್ಬಿಡ್ತಾರೆ. ಈಗ ಹೆಚ್ಚು ಬಲುತು ಇನ್ನು ಸ್ವಲ್ಪ ದೋರಣ್ಣು ಈ ತರದೆಲ್ಲ ಆಗಿರೋ ಸಾಧ್ಯತೆ ಇರುತ್ತೆ, ಅಂತವನ್ನು ಕೂಡ ಬಳಕೆ ಮಾಡಬಹುದು. ಮಾಡಬಹುದು, ಅದನ್ನು ಮಾಡಬಹುದು. ಅದನ್ನು ಇದೇ ವಿಧಾನದಲ್ಲಿ ಸ್ವಲ್ಪ ಇನ್ನೇನು ಹಣ್ಣಿಗೆ ಬಂದಿರುತ್ತೆ, ಇನ್ನು ಹಣ್ಣಾಗಿರಲ್ಲ, ಹಣ್ಣು ಆಗ್ಬಿಟ್ಟಿದೆ ಅಂದ್ರೆ ಅದನ್ನ ಬೇರೆದಕ್ಕೆ ಹಲ್ವಾನೋ ಆತರ ಏನಾದ್ರೂ ಯೂಸ್ ಮಾಡ್ಕೋಬೇಕು. ಪೂರ್ತಿ ಹಣ್ಣಾಗಿದ್ರೆ ಇದೇನು ಅಂದ್ರೆ ಬಾಳೆಕಾಯಲ್ಲೇ ಮಾಡೋದು, ದೋರಣ್ಣಾದ್ರೂ ನಡೆಯುತ್ತೆ, ಒಂದ್ ಟೈಮ್ ತಗೊಳುತ್ತೆ ಒಣಗೋಕೆ. ದೋರಣ್ಣ ಹಣ್ಣಾಗಿರುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ತೇವಾಂಶ ಜಾಸ್ತಿ ಇರುತ್ತೆ, ಅದರಲ್ಲಿ ಗ್ಲುಕೋನ್ ಒಂಥರ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಒಣಗೋದ್ ನಿಧಾನ ಆಗುತ್ತೆ. ಸ್ವಲ್ಪ ಅದು ರುಚಿನೂ ಬದಲಾಗಬಹುದು, ರುಚಿನೂ ಬದಲಾಗ, ಸ್ವಲ್ಪ ಹುಳಿ ಜಾಸ್ತಿ, ಹೌದು ಸ್ವೀಟ್ ಸ್ವೀಟ್ ಇರುತ್ತೆ. ಬೇರೆ ಚಪಾತಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗ ಕಂಡುಹಿಡಿಬಹುದು ಸ್ವಲ್ಪ ಸ್ವೀಟ್ ಇದೆ ಅಂತ ಹೇಳಿ. ಹೀಗೆ ಮಾಡ್ಕೊಂಡಂತ ಪುಡಿಯನ್ನ ಸಾಮಾನ್ಯವಾಗಿ ಚಿಪ್ಸ್ ಆಗ್ಬಹುದು ಅಥವಾ ಪುಡಿ ಆಗ್ಬಹುದು. ನೀವಾಗ್ಲೇ ಹೇಳಿದ್ರಿ ನಮಗೆ ತಕ್ಷಣ ಪುಡಿ ಬೇಡ ಅಂತ ಅಂದ್ರೆ ಚಿಪ್ಸ್ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಪುಡಿ ಮಾಡ್ಕೋಬಹುದು ಅಂತ ಹೇಳಿದ್ರಿ. ಹೀಗೆ ಪುಡಿ ಆಗ್ಬಹುದು, ಚಿಪ್ಸ್ ಆಗ್ಬಹುದು, ಇದನ್ನ ಎಷ್ಟು ದಿವಸಗಳ ಕಾಲ ನಾವು ಇಡಬಹುದು? ನಾನು 1 year ಇಂದ ಸ್ಟಾರ್ಟ್ ಮಾಡಿದ್ದೀನಿ, ಇಟ್ಟು ನೋಡಿದ್ದೀನಿ ಪ್ರಯೋಗಕ್ಕೆ ಅಂತ. ಚಿಪ್ಸ್ ಏನೂ ಆಗಿಲ್ಲ, ಪೌಡರ್ನು ಏನೂ ಆಗಲ್ಲ, ಬಟ್ ಯಾವುದೇ ಒಂದು ಫುಡ್ ಪ್ರಾಡಕ್ಟ್ ಆದ್ರೂ ಎಷ್ಟು ದಿವಸ ಬೆಸ್ಟ್ ಬಿಫೋರ್ 3-6 months ಅಷ್ಟೊಳಗಡೆ ಬಳಕೆ ಮಾಡ್ಕೊಂಡ್ರೆ ಅದ್ರದ್ದು ವ್ಯಾಲ್ಯೂ. ಸ್ಟೋರ್ ಮಾಡಿ ಇಟ್ಟಾಗ ಏನು ಆಗಿಲ್ಲ, ಬಟ್ ಆದ್ರೂ 3-6 months ಇನ್ನೊಂದು ಸೀಸನ್ ಬರೋವರೆಗೂ ಇಡಬಹುದು. ಅಷ್ಟೊಳಗಡೆ ಬಳಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು, ಟೇಸ್ಟ್ ನ್ಯೂಟ್ರಿಯೆಂಟ್ಸ್ ಎಲ್ಲ ಉಳಿದಿರುತ್ತೆ. ಈಗ ಚಿಪ್ಸ್ ಅನ್ನು ನಾವು ಶೇಖರಣೆ ಮಾಡಿದ್ರೆ ಆಗಾಗ್ಗೆ ಅದನ್ನ ಏನಾದ್ರೂ ಮತ್ತೆ ನಾವು ಬಿಸಿ ಮಾಡುವಂತದ್ದು ಅಥವಾ ಬಿಸಿಲಿಗಿಡ ಅಂತದನ್ನ ಮಾಡಬೇಕು ಅಥವಾ ಹಾಗೆ ಇಡೋದು ಹೇಗೆ ಇಡ ಅಂತದ್ದು ಹಾಳಾಗ್ದಂಗೆ? ಚಿಪ್ಸ್ ಅಂದಾಗ ಜಾಸ್ತಿ ಮಾಡೋರೆಲ್ಲ ದೊಡ್ಡ ಪಾತ್ರೆ ಎಲ್ಲ ಹಾಕ್ಬಿಟ್ಟು ಇಲ್ಲ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಕವರ್ ಮಾಡಿ ಇಡ್ಬೋದು. ಹಾಗೇನಾದ್ರೂ ಅನ್ಸಿದ್ರೆ ಒಂದ್ಸಲಿ ಕವರ್ ಓಪನ್ ಮಾಡಿ ಬಿಸಿಲಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಎಲ್ಲೆಲ್ಲಿ ಬಳಕೆಯನ್ನ ಮಾಡಬಹುದು ಈ ಬಾಳೆಕಾಯಿ ಹುಡಿಯನ್ನ? ಇದು ಎಲ್ಲಾ ವಿಧಾನ ಅಡಿಗೆ ಮನೆಯಲ್ಲಿ ನಾವು ಅಕ್ಕಿ ರವೆ ಮೈದಾ ಗೋಧಿ ಹೇಗ್ ಬಳಸ್ತೀವಿ ಅದೇ ತರ ಇದನ್ನೂ ಒಂದ್ ಬಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲಾ ಅಡಿಗೆಗೂ ಎಲ್ಲಾ ಕಡೆನು ಬಳಸ್ಬೋದು. ಈಗ ಪಕೋಡಾಗ ಬಳಸ್ಬೋದು, ಮತ್ತೆ ಹಲ್ವಾ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಚಪಾತಿಗೆ ಬಳಸ್ಬೋದು, ಪೂರಿಗ್ ಬಳಸ್ಬೋದು, ಮತ್ತೆ ಉಪ್ಪು ತರಿ ಮಾಡ್ಕೊಂಡ್ರೆ ಉಪ್ಪಿಟ್ಟು ಮಾಡ್ಕೊಬಹುದು, ಸ್ವೀಟ್ಗಳಲ್ಲಿ ಎಲ್ಲ ಕುಕ್ಕೀಸ್ ಮಾಡ್ಬೋದು, ಬ್ರೆಡ್ಗೆ ಬಳಸ್ಬೋದು, ಬನ್ಸ್ಗೂ ತುಂಬಾ ಚೆನ್ನಾಗುತ್ತೆ. ಎಲ್ಲಿ ನಾವು ಮೈದಾನ ಥಿಕನಿಂಗ್ ಏಜೆಂಟ್ ಆಗಿ ಮೈದಾ ಎಲ್ಲ ಬಳಸ್ತೀವಿ ಸ್ವಲ್ಪ ನಮ್ಗೆ ಅಂಟು ಬೇಕಾಗುತ್ತೆ ಹೆಚ್ಚಾಗಿ, ಹಾಗಾಗಿ ನಾವು ಮೈದಾವನ್ನ ಬಳಸ್ತೀವಿ. ಮೈದಾ ಎಲ್ಲಿ ಬಳಸ್ತೀವಿ ಅಲ್ಲೆಲ್ಲ ಪರ್ಯಾಯವಾಗಿ ಇದನ್ನ ಧಾರಾಳವಾಗಿ ಬಳಸ್ಕೋಬಹುದು. ಮೈದಾ ಹಿಟ್ಟಾಗಬಹುದು, ಗೋಧಿ ಹಿಟ್ಟಾಗಬಹುದು, ಗೋಧಿ ಹಿಟ್ಟಾಗಬಹುದು, ಅಕ್ಕಿ ಹಿಟ್ಟಾಗಬಹುದು, ಅದಕ್ಕೆ ಪರ್ಯಾಯವಾಗಿ ನಾವು ಬಳಸ್ಕೋಬಹುದು. ಅವ್ರದ್ದೇ ಆದ ಹೊಸ ಹೊಸ ವಿಧಾನದಲ್ಲೂ ಈಗ ಜ್ಯೂಸ್ಗಳು ಮಾಡ್ತಾ ಇದಾರೆ, ಹಲ್ವಾ ಜ್ಯೂಸ್ ಇದೆಲ್ಲ. ಈಗ ಸಡನ್ ಆಗಿ ನಾವು ಬೇಕು ಅಂದಾಗ ಬೇರೆ ಬಾಳೆಹಣ್ಣನ್ನ ತಂದು ಇದ್ ಮಾಡಿ ಎಲ್ಲ ಮಾಡೋದಕ್ಕಿಂತ ಇದು ಅದೇ ತರ ಇದನ್ನ ಹೆಲ್ತ್ ಬೆನಿಫಿಟ್ ಅಂದ್ರೆ ಡ್ರಿಂಕ್ ಆಗೂ ಕುಡಿಬಹುದು ಹಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು. ಮತ್ತೆ ಇನ್ನ ಬ್ಯೂಟಿ ಅಂತ ಅಂದ್ರೆ ಹೇರ್ಗೂ ಅಪ್ಲೈ ಮಾಡ್ಬೋದು, ಫೇಶಿಯಲ್ಗೂ ಮಾಡ್ಕೋಬಹುದು. ಅದು ಹಸಿದನ್ನ ಹಣ್ಣನ್ನ ಮಿಕ್ಸಿ ಮಾಡಿ ಅಪ್ಲೈ ಮಾಡ್ತಾರೆ, ಅದೆಲ್ಲ ಕಷ್ಟ ಆಗಿರುತ್ತೆ. ಇದಂತೂ ಈಸಿಯಾಗಿ ಪೌಡರ್ನ 1 spoon ಪೌಡರ್ ಹಾಕಿದ್ರೆ 1 bowl ಆಗುತ್ತೆ. ಪ್ರಯೋಗಾತ್ಮಕವಾಗಿ ಸಾಕಷ್ಟು ಕಡೆ ನೀವು ಇದನ್ನ ಬಳಕೆಯನ್ನ ಮಾಡಿದ್ದೀನಿ. ಏನೇನ್ ಮಾಡಿದ್ರೆ ಇದರಲ್ಲಿ? ನಾನು ಒಬ್ಳೇ ಮಾಡೋದಕ್ಕಿಂತ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಬಿಟ್ಟು ನಿಮ್ಗೆ ಏನಾಗುತ್ತೆ ನಂದು ಇಷ್ಟು ಪ್ರಯೋಗ ಮಾಡಿದ್ದೀನಿ, ನೀವು ಹೊಸ ರೆಸಿಪಿ ಮಾಡಿ ಅಂತ ಹೇಳಿ ಕಲಿಸ್ತಾ ಇದ್ದೆ. ಹಾಗೆ ರಾಮಚಂದ್ರು ಅಂತ ಇದ್ದಾರೆ, ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಹೊಸದ್ ಕಂಡಿರ್ದಾಗ ನೀವೇನಾದ್ರೂ ಮಾಡಿ ಹೇಳಿ ಅಂತ. ಅವ್ರ ಮನೆಯಲ್ಲೂ ಪಕೋಡ ಮಾಡಿದ್ರು, ನಿಪ್ಪಿಟ್ ಮಾಡಿದ್ರು, ರೊಟ್ಟಿ ಮಾಡಿದ್ರು, ಅದನ್ನ ಜ್ಯೂಸ್ ಕೂಡ ಮಾಡಿದ್ರು, ಜ್ಯೂಸ್ ಮತ್ತೆ ಹಲ್ವಾ ಮಾಡಿದ್ದು. ಉಪ್ಪಿಟ್ಟು ಚೆನ್ನಾಗಾಗುತ್ತೆ, ಅದು ಸ್ವಲ್ಪ ದಪ್ಪ ದಪ್ಪದಾಗಿ ಚಿಪ್ಸ್ ಮಾಡಿ ಇಟ್ಕೊಂಡಿದ್ದಾಗ ನಾವು ಅದನ್ನ ಖಾರನೂ ಮಾಡ್ಕೋಬಹುದು ಪಲ್ಯ ತರ. ಬಾಳೆಕಾಯಿನ ಸಾಮಾನ್ಯವಾಗಿ ನಾವ್ ಹೆಂಗೆ ಪಲ್ಯ ಮಾಡ್ತೀವೋ ಅದೇ ತರ ಒಂದ್ ಸ್ವಲ್ಪ ನೀರೊಳಗಡೆ ನೆನೆಸಿದ ತಕ್ಷಣ ಅದು ಒಂದ್ ಸ್ವಲ್ಪ ಅರಳುತ್ತೆ ಚಿಪ್ಸ್. ಅದನ್ನ ಒಂದ್ ಚೂರು ಕೈಯಲ್ಲ ಹಿಂಗ್ ಪುಡಿ ಮಾಡ್ಕೊಂಡು ಪಲ್ಯಗಳು ದಿಢೀರ್ ಪಲ್ಯನೂ ಬೇಕಾಗುತ್ತೆ ಅಲ್ಲೂ ಯೂಸ್ ಮಾಡ್ಕೋಬಹುದು. ನಾವು 100% ಇದೇ ಹಿಟ್ಟನ್ನ ಬಳಕೆಯನ್ನ ಮಾಡಿ ಮಾಡಬಹುದು ಈ ಎಲ್ಲ ಪದಾರ್ಥಗಳನ್ನ, ಅಥವಾ ಗೋಧಿ ಹಿಟ್ಟಿನ ಜೊತೆಗೆ ನಾವು ಅದಷ್ಟು ಮಿಕ್ಸ್ ಮಾಡ್ಕೊಳ್ಳೋಂಥದ್ದು, ಅಕ್ಕಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು, ಈ ತರದನ್ನ ಮಾಡಬೇಕು ಹೇಗೆ? ಇದು ಇನ್ನೂ ಹೊಸದಾಗಿರೋದ್ರಿಂದ ಎಲ್ಲರಿಗೂ ಒಂಥರ ಮಾಡಬಹುದಾ ಇಲ್ವಾ ಬರುತ್ತಾ ಅಂತ, ಬಟ್ ಬರುತ್ತೆ. ಇದು ಪಕೋಡ ಮಾಡಿದ್ರೆ ಬರುತ್ತೆ, ಮಸಾಲಾ ರೊಟ್ಟಿ ಅಂತೆಲ್ಲ ಮಾಡ್ತೀವಲ್ಲ ಆ ತರದ್ದು ಬರುತ್ತೆ, ನಿಪ್ಪಿಟ್ಟೆಲ್ಲ ಇದನ್ನೇ ಹಾಕಿ ಮಾಡಿದ್ರೆ ಬರುತ್ತೆ. ಬಟ್ ಎಲ್ಲಿ ಮೈದಾನೇ ಯೂಸ್ ಮಾಡಿ ಮಾಡೋ ಅಂತ ಪದಾರ್ಥಗಳು ಕಮ್ಮಿ, ಅದೇ ತರ ಇದನ್ನು ಮಿಕ್ಸ್ ಮಾಡ್ಕೋಬಹುದು. ಬಟ್ ಈ ಹೋಳಿಗೆ ಇದೆಲ್ಲ ಅದಕ್ಕೂ ಎಲಾಸ್ಟಿಕ್ ತರನೇ ಇದೇ ತರ ಇರುತ್ತೆ, ಮೈದಾ ತರ ಅಂಟುತ್ತೆ. ಅಂಟುತ್ತೆ ಸೊ ಕೋಟಿಂಗ್ ಮೈದಾ ಆ ತರ ಬೇಕಾಗಿದ್ ಕಡೆ ಎಲ್ಲ ಬಳಸ್ಕೋಬಹುದು. ಈಗ ಬಾಳೆಕಾಯಿ ಪುಡಿ ಇರುತ್ತಲ್ಲ, ಅದ್ರ ಬಣ್ಣ ಹೇಗಿರುತ್ತೆ? ಬಣ್ಣ ಅದೇ, ಅದು ಫುಲ್ ಸಿಪ್ಪೆ ತೆಗೆದ್ರೆ ನಿಮಗೆ ವೈಟೇ ಬರುತ್ತೆ. ಪೂರ್ಣ ಸಿಪ್ಪೆ ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆ ತೆಗೆಯೋ ಸ್ವಲ್ಪ ಕಷ್ಟ ಅಂತ ಇಲ್ಲ, ಅದನ್ನು ಸುಲಭನೇ. ಮಧ್ಯ ಒಂದು ಗೆರೆ ಎಳೆದ ತಕ್ಷಣ ಬಾಳೆಕಾಯಿದು ಸಿಪ್ಪೆ ಸುಲ್ಕೊಳ್ಳುತ್ತೆ, ಯಾಕೆಂದ್ರೆ ಇದೆಲ್ಲ ಬಲ್ತಿರುತ್ತಲ್ಲ ಕಾಯಿ, ತುಂಬಾ ಏನ್ ಕಷ್ಟ ಆಗಲ್ಲ. ಇಲ್ಲ ಅಂದ್ರೂ ಸ್ಕ್ರೇಪರ್ ಅಲ್ಲಿ ಎರಿಬಹುದು, ಸೌತೆಕಾಯಿ ಎಲ್ಲ ಎರಿತೀವಲ್ಲ ಆತರನು, ಆತರ ಎರ್ಕೊಂಡು ವೈಟ್ ಬೇಕು ಯಾವ್ದಾದ್ರು ಕೇಕ್ ಎಲ್ಲ ಮಾಡುವಾಗ ಯಾವ್ದಾದ್ರು ಒಂದು ವೈಟ್ ಪೌಡರ್ ಬೇಕು ಅಂದಾಗ ಆತರ ಮಾಡ್ಕೋಬಹುದು. ಕಾಯಿನಲ್ಲೇನೆ ಮಾಡೋದು? ಕಾಯಿನಲ್ಲೇ ಅಂತಂದ್ರೆ ಒಳಗಡೆ ಏನು ತಿರುಳಿರುತ್ತೋ ಹಣ್ಣಿರುತ್ತ ಅದೇ ಬಾಳೆಕಾಯಿದು ವೈಟೇ ಬೇಕು ಅಂದಾಗ ಇದು ಸ್ವಲ್ಪ ಡಲ್ ವೈಟ್ ಇರುತ್ತೆ ಅಷ್ಟೇನೆ, ಇದು ಏನು ತುಂಬಾ ಇದಾಗಿರೋದಿಲ್ಲ, ಯಾಕೆಂದ್ರೆ 90% ವೈಟೇ ಇರುತ್ತೆ ಹಣ್ಣು, 10% ಗ್ರೀನ್ ಇರುತ್ತೆ ಸಿಪ್ಪೆದು. ಸೊ ಇದನ್ನು ಒಂಥರ ಆಫ್ ವೈಟ್ ಹಂಗಿರುತ್ತೆ, ತುಂಬಾ ಏನು ಕಲರ್ ಸ್ವಲ್ಪ ಬೂದು ಬಣ್ಣಕ್ಕೆ ಇರುತ್ತೆ. ಗೋಧಿ ಹಿಟ್ಟು ತರನೇ ಇರುತ್ತೆ, ಗೋಧಿ ಗೊತ್ತಾಗದೇ ಇಲ್ಲ. ಗೋಧಿ ಹಿಟ್ಟನ್ನು ಇದನ್ನು ಪಕ್ಕ ಪಕ್ಕ ಇಟ್ಕೊಂಡಿದ್ರೆ ಗೊತ್ತೇ ಆಗೋದಿಲ್ಲ ಗೋಧಿ ಹಿಟ್ಟು ಯಾವ್ದು ಬಾಳೆ ಹಿಟ್ಟು ಯಾವ್ದು ಅಂತ ಹೇಳಿ. ಆತರ ಪೂರಿನೂ ಕೂಡ ಮಾಡಬಹುದು, ಪೂರಿನೂ ಮಾಡಬಹುದು ಬರುತ್ತೆ. ಒಟ್ಟಿಗೆ ಅಕ್ಕಿ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಏನಿರುತ್ತೆ ಅದರ ಬದಲಾಗಿ ಕಡಲೆ ಹಿಟ್ಟಿಗೆ ಪರ್ಯಾಯವಾಗಿ ನಾವು ಈ ಬಾಳೆಕಾಯಿ ಹುಡಿಯನ್ನ ಬಳಕೆಯನ್ನ ಮಾಡಬಹುದು. ಈ ಶಾವಿಗೆ ತುಂಬಾ ಚೆನ್ನಾಗುತ್ತೆ ಅಂತ ಹೇಳಿ ಹೇಳ್ತಾರೆ, ಹೇಗೆ ಅದನ್ನ ಮಾಡುವಂತದ್ದು? 100% ಅದನ್ನೇ ಬಳಕೆ ಮಾಡಿ ಮಾಡಬಹುದು ಅಥವಾ ಅಲ್ಲೂ ಕೂಡ ಅಕ್ಕಿ ಜೊತೆ ಅಲ್ಲೂ ಬೆರೆಸಿ ಮಾಡಿದ್ರೆ ಅಲ್ಲೂ ಒಳ್ಳೆ ಅಕ್ಕಿ ಜೊತೆ ಇದೊಂದು 50-50 ಮಾಡಬಹುದು, 50-70 ತಗೊಂಡ್ರು ಅದನ್ನು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ ನೋಡ್ಲಿಕ್ಕೂ ಎಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇದರಲ್ಲಿ ಕೂಲ್ ಡ್ರಿಂಕ್ಸ್ ಅನ್ನು ಕೂಡ ಮಾಡಬಹುದು ಅಂತ ಹೇಳಿದ್ರೆ, ತಂಪು ಪಾನೀಯವನ್ನ ಮಾಡಬಹುದು ಅಂತ. ಈ ಬಾಳೆಕಾಯಿ ಪುಡಿಯನ್ನ ಬಳಕೆಯನ್ನ ಮಾಡ್ಕೊಂಡು ತಂಪು ಪಾನೀಯವನ್ನ ಮಾಡುವಂತದ್ದು ಹೇಗೆ, ಅದರ ವಿಧಾನ? ಇದು ಪೌಡರ್ ಇರುತ್ತಲ್ಲ, ಆ ಪೌಡರ್ನ ನೀರನ್ನು ಕುದಿಯಕ್ಕೆ ಇಡ್ಬೇಕು, ಕುದಿಯಕ್ಕೆ ಇಡ್ಬಿಟ್ಟು ಇದನ್ನ 1 ಸ್ಪೂನ್ 2 ಸ್ಪೂನ್ ತಗೊಂಡು ಅದನ್ನ ನೀರಲ್ಲಿ ಕಲಸ್ಬಿಟ್ಟು ಕುದಿಯೋ ನೀರಿಗೆ ಪೌಡರ್ ಹಾಕ್ಬೇಕು. ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿಯರ್ ಮಾಡಿದಾಗ ಗಂಜಿ ತರ ಬರುತ್ತೆ, ಆ ಗಂಜಿನ ತೆಗೆದು ನಾವು ಕೂಲ್ ಮಾಡ್ಬೇಕು, ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು, ಗಂಜಿ ತರನೇ ಬಂದಿರುತ್ತೆ. ನಮಗೀಗ ಬೇಕು ಅಂತ ಕೂಲ್ ಡ್ರಿಂಕ್ಸ್ ಬೇಕು ಅಂದಾಗ ಹಾಲು ಮತ್ತೆ ಅದಕ್ಕೆ ಫ್ಲೇವರ್ ಯಾವ್ದಾದ್ರು ವೆನಿಲ್ಲಾ ಇಲ್ಲ ಅಂತಂದ್ರೆ ಏಲಕ್ಕಿ ಏನಾದ್ರೂ ಪೌಡರ್ನ ಹಾಲ್ಗೆ ಹಾಕಿ ಇದು 1-2 ಸ್ಪೂನ್ ಮಿಕ್ಸಿಗೆ ಹಾಕಿದ್ರೆ ಆಯ್ತು. ಏನು ನಾವು ಗಂಜಿ ಮಾಡಿ ಇಟ್ಕೊಂಡಿರ್ತೀವಿ ಆ ಗಂಜಿಗೆ ಬೆಲ್ಲ ಹಾಕಿ ಗಂಜಿ ಮಾಡ್ಕೋಬೇಕು, ಬಾಳೆಕಾಯಿ ಗಂಜಿ ತರ ಮಾಡಿ ಇಟ್ಕೋಬೇಕು. ಅದಕ್ಕೆ ಮೊದಲೇ ಬೆಲ್ಲ ಹಾಕೊಂಡಿರ್ತೀವಿ, ಬೆಲ್ಲ ಬಾಳೆಕಾಯಿ ಪೌಡರ್ನ ಮಾಡಿ ಕೂಲ್ ಆಗಿರುತ್ತೆ. ಮಿಕ್ಸಿಗೆ ಈಗ ಮ್ಯಾಂಗೋ ಜ್ಯೂಸ್ ಎಲ್ಲ ಮಾಡ್ತೀವಲ್ಲ ಅದೇ ತರ, ಆಮೇಲೆ ಇದು ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಬೇಗ. ಒಂದ್ ಸ್ಪೂನ್ 2 ಸ್ಪೂನ್ ಹಾಕಿದ್ರೆ ಸಾಕು, 5-6 ಗ್ಲಾಸ್ ಜ್ಯೂಸು ಕೂಲ್ ಡ್ರಿಂಕ್ ಆಗುತ್ತೆ. ಈಗ ಬನಾನಾ ಮಿಲ್ಕ್ ಶೇಕ್ ಹೇಗೆ ಆಗ್ತಿತ್ತು ಅದೇ ತರ, ಈಗ ಬನಾನಾ ಇರಲ್ಲ ತಗೊಂಡೋಗಿ ಆಗೆಲ್ಲ ಮಾಡಕ್ ಕಷ್ಟ, ಬನಾನಾ ಪೌಡರ್ ಇಟ್ಕೊಂಡಿದ್ರೆ ಈಸಿಯಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡ್ಕೋಬಹುದು. ಬಾಳೆಯಲ್ಲಿ ಸಾಕಷ್ಟು ತಳಿಗಳಿದಾವೆ, ನಿಮ್ಮಲ್ಲಿಯೂ ಕೂಡ ಸಾಕಷ್ಟು ತಳಿಗಳು, ಬೇರೆ ಬೇರೆ ತರಹದ ತಳಿಗಳನ್ನು ನೀವು ಹಾಕೊಂಡಿದ್ದೀರ. ಯಾವ ತಳಿಯ ಕಾಯಿಯನ್ನ ನಾವು ಬಳಕೆ ಮಾಡುವಂತದ್ದು ಹೆಚ್ಚು ಸೂಕ್ತ ಈ ಒಂದು ಬಾಳೆಕಾಯಿ ಪುಡಿಯನ್ನ ಮಾಡ್ಲಿಕ್ಕೆ? ಎಲ್ಲಾದ್ರಲ್ಲೂ ಬರುತ್ತೆ, ನಾನು ಪುಟ್ಬಾಳೆಯಲ್ಲೂ ಮಾಡಿದ್ದೀನಿ, ಪಚ್ಚಬಾಳೆಯಲ್ಲೂ ಮಾಡಿದ್ದೀನಿ, ಮೌರಿಸ್ ಮತ್ತೆ ನೇಂದ್ರ ಬಾಳೆಯಲ್ಲಿ ಎಲ್ಲಾದ್ರಲ್ಲೂ ವ್ಯತ್ಯಾಸ ಅಷ್ಟೇನು ಬರಲ್ಲ, ಬಟ್ ನೇಂದ್ರ ಬಾಳೆದು ಟೇಸ್ಟ್ ಇದೆಲ್ಲ ಚೆನ್ನಾಗಿರುತ್ತೆ. ನೇಂದ್ರ ಬಾಳೆದನ್ನು ಪುಟ್ಬಾಳೆದು ಚೆನ್ನಾಗಿರುತ್ತೆ, ಎಲ್ಲ ಈಕ್ವಲ್. ನೇಂದ್ರ ಬಾಳೆದ್ ಮಾಡಿದಾಗ ಕಲರ್ ಡಲ್ ಆಗಿರುತ್ತೆ, ಪುಟ್ಬಾಳೆ ಮತ್ತೆ ಮೋರಿಸ್ದು ಕಲರ್ ವೈಟ್ ಆಗಿರುತ್ತೆ. ಯಾವ ಬಾಳೆನಾದ್ರೂ ಬಳಸ್ಕೋಬಹುದು, ಯಾವ್ದಾದ್ರು ಬಳಸ್ಬೋದು. ಒಂದೊಂದ್ಸಲಿ ಗೊನೆ ಮೇಲೆ ಬಲ್ತು ಹಣ್ಣಾಗಿ ಒಡ್ಕೊಳ್ಳೋ ಅಂತ ಸಮಯ ಇರುತ್ತೆ, ಅದನ್ನ ಮಾರ್ಕೆಟ್ಗೆ ಹೋಗೋದೇ ಇಲ್ಲ, ಹಾಗೆ ಹಸುಗಳಿಗೆ ಹೆಚ್ಚಾಕ್ಬಿಡ್ತಾರೆ. ಅದು ವೇಸ್ಟ್ ಅಲ್ಲ, ಅದು ವೇಸ್ಟ್ ಹಣ್ಣಲ್ಲ ಆಕ್ಚುಲಿ, ಅದು ಒಂದೊಂದ್ಸಲಿ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಇಂದನೋ ಇಲ್ಲ ಬಲ್ತ್ ಅನ್ನ ಹೊಡ್ಕೊಂಡಿರ್ತೇವೆ, ಅದನ್ನು ನಾವು ಪೌಡರ್ ಯೂಸ್ ಮಾಡ್ಕೋಬಹುದು. ಈ ಬಳಕಾಯಿ ಹುಡಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದು ಬಳಕೆ ಮಾಡ್ತಕ್ಕಂಥವ್ರಾಗ್ಬಹುದು ಅಥವಾ ಅದನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರಾಗ್ಬಹುದು, ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಫೋನ್ ಮಾಡಿದ್ರೆ ಸಾಕಾಗುತ್ತೆ. ನಿಮ್ಮ ಫೋನ್ ನಂಬರ್ ಹೇಳಿ. 9484440406. ಇನ್ನೊಮ್ಮೆ ಹೇಳಿ. 9484440406. ನೆಟ್ವರ್ಕ್ ಇಲ್ಲಾಂದ್ರೆ ಸಂಜೆ ಮೇಲೆ ಅವ್ರು ಮಾಡಿದ್ರು ಕೂಡ ನಾನು ಆನ್ಸರ್ ಮಾಡ್ತೇನೆ, ಯಾಕಂದ್ರೆ ನನ್ನ ತೋಟದಲ್ಲಿ ಇರುವಾಗ ನೆಟ್ವರ್ಕ್ ಇರಲ್ಲ. ನಾನು ಹಾಸನಿಗೆ ಬಂದಾಗ ಸಿಗುತ್ತೆ, ಈವ್ನಿಂಗ್ 7-12 ಯಾವಾಗ್ಲಾದ್ರೂ ಮಾಡ್ಕೊಂಡ್ರು ಅವ್ರಿಗೆ ಮಾಹಿತಿ ಸಿಗುತ್ತೆ. ಒಳ್ಳೆದು ಹೇಮಾ ಅನ್ನಂತವ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆಕಾಯಿ ಮೌಲ್ಯವರ್ಧನೆಯಲ್ಲಿನ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ. ಬಹಳ ಮುಖ್ಯವಾಗಿ ಬಾಳೆಕಾಯಿ ಹುಡಿಯನ್ನ ಮಾಡುವಂತದ್ದು ಹೇಗೆ, ಅದರ ಬಳಕೆಯನ್ನ ಮಾಡುವಂತದ್ದು ಹೇಗೆ, ಇದರಿಂದ ನಮ್ಮ ಕೃಷಿಕರು ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂತ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು. ಭಾರತ ಸರ್ಕಾರ ಪ್ರಾಕೃತಿಕ ಖೇತಿ ಬಡಾವಾ ದೇರೈ ಇಸ್ ಪ್ರಯಾಸ ಆಗೇ ಬಡಾನೆ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀ ದಿನಾಂಕ 16 ದಿಸಂಬರ್ 2021 ಕೋ ಗುಜರಾತ್ ಮೇ ಪ್ರಾಕೃತಿಕ ಖೇತಿ ಪರ ಆಯೋಜಿತ ಸಮ್ಮೇಲನ ಕೋ ಸಂಬೋಧಿತ ಕರೆಂಗೇ. ಆಪ್ ಸಭಿ ಕಿಸಾನ್ ಭಾಯಿಯೋ ಔರ್ ಬಹನೋ ಸೇ ಅನುರೋಧ ಹೈ ಕಿ ದೂರದರ್ಶನ್ ಏವಂ ಡಿಡಿ ಕಿಸಾನ್ ಪರ ಗುರುವಾರ 16 ದಿಸಂಬರ್ ಪ್ರಾತಃ 11 ಬಜೆ ಇಸ್ ಕಾರ್ಯಕ್ರಮ ಕೋ ದೇಖನೆ ಕಾ ಕಷ್ಟ ಕರೆ ಔರ್ ಅಪ್ನಾ ಯೋಗದಾನ ದೇ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಕೇಳಿಬರಲಿರುವ ಕಾರ್ಯಕ್ರಮಗಳ ವಿವರ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರೆ